ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕ್ಲಿ ಟೀಚರ್? ಮುತ್ತಾದಾಗ ನೀವ್ ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್, ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. BP ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಮಿತ್ರರೇ, ಈಗ ಕೇಳೋಣ ಕೃಷಿ ಅನುಭವ. ಈ ಕುರಿತು ಸೀಗೆಬಾಗಿಯ ನೀರು ಬಳಕೆದಾರರ ಸಂಘದ ಸದಸ್ಯರಾದ ಪುಟ್ಟಮ್ಮ, ಸುಜಾತಮ್ಮ ಮತ್ತು HK ಶಾಂತಪ್ಪ ಅವರೊಡನೆ ಮಾತುಕತೆ. ನಮಸ್ಕಾರ ಪುಟ್ಟಮ್ಮರೇ. ನಮಸ್ಕಾರ. ತಾವು ಸೀಗೆಬಾಗಿ ನೀರು ಬಳಕೆದಾರರ ಸಂಘದ ಉಪಾಧ್ಯಕ್ಷರು. ನಿಮ್ಗೆ ಎಷ್ಟಮ್ಮ ವಯಸ್ಸೀಗ? 70 ಸರ್. 70. ನಿಮ್ ಮನೇಲಿ ನಿಮ್ ಮಕ್ಕಳವ್ರು ಯಾರು ಏನು ಹೇಳಿಲ್ವಾ ಯಾಕವ ಈ ವಯಸ್ಸಿಗೆ ಅವಕ್ಕೆಲ್ಲ ಸಂಘ ಸಂಸ್ಥೆ ಅಂತ? ಹೇಳ್ತಾರೆ ಸರ್, ಕರ್ಕೊಂಡ್ರು ಅವರು ಓದಿ. ಆಯ್ತು, ಸೇರ್ಕೊಂಡ್ಮೇಲೆ ಏನ್ ಹೆಂಗ್ ಕೆಲಸ ಮಾಡ್ತಾ ಇದಾರೆ, ಏನ್ ಕತೆ ಅಲ್ಲಿ ನಿಮ್ ಸಂಘದಲ್ಲಿ? ನಮ್ ಸಂಘದಲ್ಲಿ ಮಾಡ್ತಾ ಇದಾರಲ್ಲ ಸರ್, ಆದಷ್ಟು ಮಾಡ್ತಾ ಇದಾರೆ. ಏನೇನು ಕೆಲಸ ಮಾಡಿದಾರಮ್ಮ? ಕಾಲುವೆ ಮಾಡಿದ್ರು ಸರ್, ಚಾನಲ್ ಮಾಡಿದ್ರು, ಟ್ಯೂಬ್ಗಳು ಹಾಕಿದ್ರು, ಎಲ್ಲ ಮಾಡಿದ್ರು ಸರ್. ಎಲ್ಲ ಕರೆಕ್ಟ್ ಆಗಿ ಮಾಡಿದಾರೆ? ಮಾಡಿದಾರೆ ಸರ್. ಇದು ಹಾಕಿ ಅಲ್ಲ ಸರ್, ಅವರು ನೀರು ಜಾಸ್ತಿ ಹೋಗೋದಕ್ಕೆ ಗೇಟ್ ಹಾಕಿಲ್ಲ. ಆಮೇಲೆ ಕೆಲವು ಕಡೆ ಚೆನ್ನಾಗಿ ಮಾಡಿದ್ದಾರೆ, ಕೆಲವು ಕಡೆ ಚೆನ್ನಾಗಿ ಮಾಡಿಲ್ಲ, ಹಿಂಗ್ ಮಾಡಿದಾರೆ ಸರ್. ಸ್ವಲ್ಪ ರಿಪೇರಿ ಕೆಲಸಗಳು ಇದೆ. ರಿಪೇರಿ ಇದೆ. ಈಗ ನೀರು ಬಳಕೆದಾರ ಸಂಘಕ್ಕೆ ಸ್ವಂತ ಬಿಲ್ಡಿಂಗ್ ಇದೆಯಾ? ಇಲ್ಲ ಸರ್, ಇವ್ ಕೊಟ್ಟಾರೆ, ಜಾಗ ಕೊಟ್ಟಿದೀವಿ ಸರ್. ಜಾಗ ಎಲ್ಲಿ, ಗ್ರಾಮ ಪಂಚಾಯತಿ ಕೊಟ್ಟಿದ್ದ? ಇಲ್ಲ ಸರ್, ನಮ್ದು ಸ್ವಂತ. ನಿಮ್ ಸ್ವಂತ ಜಾಗನ ನೀರು ಬಳಕೆದಾರರ ಸಂಘದ ಕಟ್ಟಡ ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ ಅಲ್ವಾ? ನೋಡಿ ಎಂತ ದೊಡ್ಡ ಉಪಕಾರ, ಊರಿನ ಉಪಕಾರ ಇದು. ಆಯ್ತು ಸರ್. ಆಗ್ಲಿ ಪುಟಮರ, ಈಗ ನಿಮ್ದು ಎಷ್ಟಿದೆ ಜಮೀನು ಅಚ್ಚುಕಟ್ಟಿನಲ್ಲಿ? ಅಚ್ಚುಕಟ್ಟಿನಲ್ಲಿ 7 ಬರೋ ಸರ್, 8 ಒಳಗೆ ಖರಾಬು ಬಾಳ ಇದೆ ಸರ್ ನಮ್ದು. ಯಾಕೆ ಹಾಗೆ ಬಿಟ್ಕೊಂಡ್ಬಿಟ್ಟಿದ್ದೀರಾ? ಖರಾಬ್ ಇದೆ ಸರ್, ಅದು ಬಂಡೆ ದಿಣ್ಣಿ ಇವೆಲ್ಲ ಇದೆ ಸರ್, ಯಾರು ಸಾಗ್ ಮಾಡೋರು ಬೀಳು ಹಿಂಗೆ ಇದೆ. ಹಾಗಾಗಿ ಈಗ ನೀರಿನ ಹಾಯುವರಿ ಎಷ್ಟು ಎಕರೆಗೆ ಮಾತ್ರ? 7 ಇದೆ ಸರ್. 7 ಮಾತ್ರ ನೀರು ಹಾಯುವರಿ ಆಗ್ತಾ ಇದೆಯಾ? ಏನೇನ್ ಬೆಳೆ ಬೆಳೀತಿದ್ರಿ? ತೋಟ ಮಾಡಿದೀವಿ, ಸ್ವಲ್ಪ ಕೊಬ್ಬು ಹಾಕಿದ್ವಿ ಸರ್, ತೆಗೆದ್ವಿ. ಈಗ ಮತ್ತೆ ಅಡಿಕೆ ಸಸಿ ಕೂರ್ಸಾನ, ಅದಕ್ಕೆ ಕೊಬ್ಬು ಹಾಕಿರೋದಕ್ಕೆ ಅಂತ ಮಿಕ್ಕಿದ್ದಕ್ಕೆ ನಾವು ಕೊಬ್ಬು ಹಾಕ್ಸಿದ್ವಿ ಸರ್. ಈಗ ಮುಂಚೆ ನಿಮ್ ಜಮೀನ್ಗೆಲ್ಲ ನೀರ್ ಬರ್ತಿರ್ಲಿಲ್ವಾ ಸರ್? ಆಗವಾಗಿ ಬರೋದು ಸರ್, ತೋಟ ಮಾಡಿದೀವಲ್ಲ ಅದಕ್ಕೆ ಬರ್ತಾ ಇರ್ಲಿಲ್ಲ ಸರ್, ಅದಕ್ಕೆ ನಾವು ಬೋರ್ ತೆಗೆಸಿ ಹನಿ ನೀರು ಮಾಡಿದೀವಿ ಸರ್. ಅಲ್ಲ, ಈಗ ನಾಲಾ ನೀರು ಏನ್ ನೀವು ಅಚ್ಚುಕಟ್ಟು ಮಾಡ್ಕೊಂಡಿದಿರಲ್ಲ ನೀರ್ ಬಳಕೆದಾರ ಸಂಘ ಮಾಡ್ಕೊಂಡ್ಮೇಲೆ, ಈಗ ನೀರು ಸರಾಗವಾಗಿ ಬರ್ತಿದೆ ಅಲ್ಲ ನಿಮ್ ತೋಟಕ್ಕೆ, ನಿಮ್ ಜಮೀನ್ಗೆಲ್ಲವಾ? ಮುಂಚೆ ಎಲ್ಲ ಬರ್ತಿರ್ಲಿಲ್ವಾ? ಹಿಂಗೆ ಬರ ಸರ್, ಅಂದ್ರೆ ತೊಂದ್ರೆ, ಅವ್ರು ಬಿಟ್ಕೊಳದು ಇವ್ರು ಬಿಟ್ಕೊಳದು ನಮಗೆ ತೊಂದ್ರೆ ಸರ್, ಈಗ ಸಲೀಸ ಬರುತ್ತೆ. ಈಗ ಕಡೆ ಹಂತದವರೆಗೂ ನೀರು ಕೊಡ್ತಿದ್ರು ನೀವು? ಈಗ ಸಂಘಕ್ಕೆ ಸೇರಿದ್ಮೇಲೆ ಏನ್ ಅನ್ಸುತ್ತೆ, ಮೀಟಿಂಗ್ ಹೋಗ್ಬೇಕು ಊರಾಗಳೆ ಅಲ್ಲೆಲ್ಲ ಮಾತಾಡ್ತಾರೆ ಅಂತದ್ ಹಂಗೇನಾರ ಅನ್ಸುತ್ತ? ಕಿರಿಕಿರಿ ಇಲ್ಲ ಸರ್, ಏನನ್ನ ಅಲ್ಲಿ ಹಂಗೇನು ಅನ್ನಲ್ಲ ಸರ್. ಇದ್ ದಿವ್ಸ ಹೋಗ್ತಿವಿ, ಕಾಲ್ ನೋವು ಬರೋದು ಸರ್ ನನಗೆ, ಕರದ ದಿವಸ ಹೋಗೋದು, ಕರಲಿಲ್ಲ ದಿವಸ ಕೆಲಸ ಮನೇಲಿ ಇರೋದು. ಈ ಮೀಟಿಂಗ್ ಅಲ್ಲಿ ತುಂಬಾ ವಾದ ಗೀದ ಮಾಡ್ಕೊಂತಾರ? ಎಲ್ಲ ಸರಾಗವಾಗಿ ನಡೆಯುತ್ತೆ ಮೀಟಿಂಗ್? ಸರಾಗವಾಗಿ ನಡೆಯತ್ ಸರ್. ಇಲ್ಲ, ನಿಮ್ಮಂತ ಯಜಮಾನ್ ಇರ್ಬೇಕು, ಹಿರೇ ಮನುಷ್ಯರು ಇರ್ಬೇಕು, ಮಾರ್ಗದರ್ಶನ ಮಾಡ್ಬೇಕು, ಅವಾಗ ಸಂಘಗಳು ಚೆನ್ನಾಗಾಗತ್ತೆ ಅಲ್ಲ ಪುಟಮರೆ? ಹೌದು, ಕೇಳ್ತಾರ ಹೇಳಿದ್ರ ಮಾತು ಕೇಳ್ತಾರೆ ಸರ್. ಆಯ್ತು, ಈ ನಿಮ್ಮ ಸಂಘದ ಅಚ್ಚುಕಟ್ಟಿನಲ್ಲಿರುವಂತಹ ಪ್ರಗತಿಪರ ಕೃಷಿಕರಾದಂತಹ ಶಾಂತಪ್ಪನವರಿದ್ದಾರೆ. ನಮಸ್ಕಾರ ಶಾಂತಪ್ಪನವರೇ. ನಮಸ್ತೆ ಸರ್. ಶಾಂತಪ್ಪನವರೇ, ಏನ್ ಅನ್ಸುತ್ತೆ ಈಗ ಗೊಂದಿ ನಾಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗ ನಾಲೆ ಪುನರ್ ನವೀಕರಣ ಆದ್ಮೇಲೆ? ಸರ್, ಗೊಂದಿ ನಾಲೆನ ಫಸ್ಟ್ ನೀರ್ ಬಿಟ್ರೆ ಒಂದು 15 ಬೇಕು ಚಾನಲ್ ತುಂಬಕ್ಕೆ. ಅಷ್ಟೊಂದು ಗುಂಡಿ ಇತ್ತು, ಅಷ್ಟೊಂದು ಆಳ ಇತ್ತು, ಒಂಥರ ಕಸ ಬೆಳ್ಕೊಂಡು 15 ಚಾನಲ್ಗೆ ನೀರ್ ಫಿಲಪ್ ಆಗಕ್ಕೆ ಸರಿಯಾಗದು. ಹದಿನೈದು ದಿವಸ ಆದ್ಮೇಲೆ ಇರಿಗೇಷನ್ ರೈತರಿಗೆ ಹೋಗೋದು. ಈಗ ಅಂತದ್ ಈಗ ಚನಲ್ ಮಾಡಿದ್ಮೇಲೆ ಇವತ್ತು ಬಿಟ್ರೆ ನಾಳೆ ಸಂಜೆ ಎಲ್ಲರ ತೂಪಿಗೂ ನೀರು ಏರುತ್ತೆ. ಈಗ ಹಂಗಾಗಿ ಒಳ್ಳೆ ಕೆಲಸ ಆಗಿದೆ, ಒಳ್ಳೆ ಅನುಕೂಲದ ಕೆಲಸ ಮಾಡ್ತಾರೆ. ಇದನ್ನ ರೈತರು ಸಹಕರಿಸ್ಕೊಂಡು ಅವರು ಜಮೀನಲ್ಲಿ ಅವ್ರು ಸ್ವಲ್ಪ ಅನುಕೂಲ ಮಾಡ್ಕೊಬೇಕು ಅಷ್ಟೇ. ಇದರಲ್ಲಿ ಅದ್ ಬಿಟ್ಟರೆ ಇನ್ನೇನು ಬೇರೆ ಉದ್ದೇಶ ಇಲ್ಲ. ಎಷ್ಟಿದೆ ಜಮೀನು ಸರ್? ನಮ್ದು 8 ಎಕರೆ ಜಮೀನು ಇದೆ ಸರ್. 2 ಎಕರೆ ಭತ್ತ ಇದೆ ಸರ್. 7 ಎಕರೆ ಅಡಿಕೆ ಇದೆ. 1 ಎಕರೆ ತೆಂಗಿದೆ ಸರ್. ಎಲ್ಲವಕ್ಕೂ ನೀರು ಹಾಯುವರಿ ಇದೆಯಾ? ಎಲ್ಲವಕ್ಕೂ ನೀರು ಹಾಯುವರಿ ಇದೆ. 1 ಎಕರೆ ಮಾತ್ರ ನೀರು ಹಾಯುವರಿ ಇಲ್ಲ ಸರ್. ಅದು ತೆಂಗಿಗೆ ಮಾತ್ರ. ಅಲ್ಲ, ತೆಂಗಿಗೆ ಅಂತೇಳಂದ್ರೆ ಅದಕ್ಕೇನು ವಿಶೇಷವಾದ ಇಷ್ಟು ನೀರು ಬೇಡ, ಅದಕ್ಕೇನಾರು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಏನೂ ಮಾಡಿಲ್ಲ. ಅದನ್ನ ಮಳೆ ನೀರು ಬರುತ್ತಲ್ಲ, ಅದು ಮಳೆ ನೀರು ಮಾತ್ರ ಅದಕ್ಕೆ ಇದಕ್ಕೆ ಹೋಗುತ್ತೆ ಅಷ್ಟೇ. ಮಳೆ ನೀರಿಗೆ ಅದು ಬರುತ್ತೆ, ಅದು ನಮಗೆ ನೀರು ಬೇಕಾಗಿಲ್ಲ. ಇನ್ನು ಭತ್ತ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೊಸ ತಂತ್ರಜ್ಞಾನವನ್ನೆಲ್ಲ ಬಳಸಿ ಮಾಡ್ತಾ ಇದ್ದಾರೆ. ನೀವು ಅದನ್ನೇನಾರು ಅಳವಡಿಸಿಕೊಂಡಿದ್ದೀರಾ, ಶ್ರೀ ಪದ್ಧತಿಯಂತೆ ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಸಾವಯವ ಪದ್ಧತಿ? ಹೌದು ಸರ್, ಶ್ರೀ ಪದ್ಧತಿಯಲ್ಲಿ ಏನ್ ಗೊತ್ತಾ, ಈಗ ಸ್ಮೆಕ್ ಕಂಪ್ನಿಯವರು ಏನಂದ್ರೆ ಒಂದು ಶ್ರೀ ಪದ್ಧತಿ ನಾಟಿ ಮಾಡಿದ್ರೆ ಈ ತರ ಬರುತ್ತೆ, ರೈತರಿಗೆ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ. ಈ ತಿಳುವಳಿಕೆ ಮುಖಾಂತರ ನಾನು ಈ ಸಲ ಮಾಡಿದ್ದೆ, ಈ ಸಲ ಮಾಡಿದ್ದೆ ಹೆಚ್ಚು ಕಡಿಮೆ 35 ಕ್ವಿಂಟಲ್ 1 ಎಕರೆಗೆ ಬಂತು. 1 ಎಕರೆಗೆ 35 ಕ್ವಿಂಟಲ್ ಬಂತು? 35 ಕ್ವಿಂಟಲ್. ಮತ್ತೆ ನನಗೆ ಔಷಧಿ ಗೊಬ್ಬರ ಯಾವ್ದು ಖರ್ಚು ಕಡಿಮೆ, ಅದು ಅದ್ಯಾವ್ದು ಇಲ್ದಲೇ ನನಗೆ ಇಷ್ಟೊಂದು ಭತ್ತ ಬೆಳೆದೀನಿ. ಹೇಗ್ ಬೆಳೆದ್ರಿ ಅದನ್ನ, ಅಷ್ಟೊಂದು ಇಳುವರಿ ಬಂತಲ್ಲ? ಹೇಗ್ ಬೆಳೆದಿನ ಅಂದ್ರೆ ಭೂಮಿ ಚೆನ್ನಾಗಿತ್ತು, ಅದ ಮಾಡ್ಕೊಂಡೆ, ನಾಟಿ ಮಾಡಿದೆ. ನಾಟಿ ಮಾಡಿದ್ರೆ ಒಂದಡಿಗೆ ಒಂದು ಪೈರ್ ಹಾಕ್ಬೇಕದು, ಹಂಗಾಗಿ ಅದು ಚೆನ್ನಾಗಿ ಬಂತು. ಚೆನ್ನಾಗಿ ಬಂದ್ಮೇಲೆ ಅದು ಬೆಳೆದ್ಮೇಲೆ ಗೊತ್ತಾಗಿದ್ದು, ಅದು ನನಗೂ ಗೊತ್ತಾಗಿದ್ದಿಲ್ಲ ಅಷ್ಟು. ಅದು ಬೆಳೆದ್ಮೇಲೆ 30-40 ತೆಂಡೆ ಬಂತು ಒಂದು ಪೈರಲ್ಲಿ. ಅವಾಗ ಗೊತ್ತಾಯ್ತು ಇಷ್ಟೊಂದು ಚೆನ್ನಾಗಿ ಬರುತ್ತಲ್ಲ ಭತ್ತ, ಇದನ್ನ ಇದನ್ನ ಯಾಕೆ ಮಾಡಬಾರ್ದು ಇನ್ಮೇಲೆ ನೆಕ್ಸ್ಟ್ ಅಂತೇಳಿ ನನ್ನ ತಲೆಗೆ ಹೋಯ್ತು. ಈಗ ನೆಕ್ಸ್ಟ್ ಅದೇ ಮಾಡ್ತಾ ಇದೀನಿ ಈಗ ಈ ವರ್ಷದ್ದು. ಈಗ ಶ್ರೀ ಪದ್ಧತಿಗೆ ಮುಂಚೆನೂ ಸಹ ನೀವು ಭತ್ತ ಬೆಳೀತಿದ್ರಲ್ಲ, ಅವಾಗ ಎಷ್ಟು ಬರ್ತಿತ್ತು ಇಳುವರಿ? ಸರ್, ಮುಂಚೆ ಭತ್ತ ಬೆಳೀತಾ ಇದ್ದೀವಿ, ಏನಾದ್ರೆ ಶ್ರೀ ಪದ್ಧತಿ ಮಾಡ್ತಿದ್ದಿಲ್ಲ, ಮಾಮೂಲು ನಾಟಿ ಮಾಡ್ತಿದ್ದೀವಿ. ಒತ್ತಡದ ನಾಟಿ ಅಂದ್ರೆ 8-10 ಕಡ್ಡಿ ಒಂದೇ ನಾಟಿ ಮಾಡೋದು, ಅದು ಕಳೆ ಆಬೇಡ ಆಗುತ್ತಿತ್ತು ಅಷ್ಟೇ ಹೊರತು ಭತ್ತ ಬೆಳೆಸ್ತಿದ್ದಿಲ್ಲ. ಅದರಲ್ಲಿ ಏನಂದ್ರೆ ದಟ್ಟವಾಗಿ ಜಲ್ದಿ ಬೆಳೆದ್ಬಿಡೋದು, ಒಂದು ತಿಂಗಳಿಗೆ ಎತ್ತರವಾಗಿ ಬೆಳೆದ್ಬಿಡೋದು, ಆಮೇಲೆ ಕಳೆ ಆಬೇಡ ಆಗೋದು ಅಷ್ಟೇ. ಅದರಲ್ಲಿ ಕಳೆ ಆಬೇಡ ಆಗುತ್ತೆ ಅಂತೇಳಿ ನಾವು ಭತ್ತ ಬೆಳೆಯೋದು ಕಡಿಮೆ ಮಾಡ್ತಿದ್ವಿ ಅಷ್ಟೇ ಹೊರತು, ಈಗ ಕಳೆನೂ ಬರಲಿ ಏನಾರ ಬರಲಿ ನಮಗೆ ಭತ್ತ ಚೆನ್ನಾಗಿ ಬರುತ್ತೆ ಅಂತ ಒಂದು ಗ್ಯಾರಂಟಿ ಆಯ್ತದ. ಅಲ್ಲ, ಇಳುವರಿ ಎಷ್ಟು ಬರ್ತಿತ್ತು ಅವಾಗ? ಅವಾಗ ಹೆಚ್ಚು ಕಡಿಮೆ ಒಂದು 22 ಕ್ವಿಂಟಲ್ ಲಾಸ್ಟ್, 22 ಕ್ವಿಂಟಲ್ ಎಕರೆಗೆ. ಅಲ್ಲ, ನನ್ನಂದಾಜು ಶ್ರೀ ಪದ್ಧತಿ ಶುರು ಮಾಡಿದ್ಮೇಲೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕ್ತಿದ್ದೀರ ಅಂತ ಕಾಣಿಸುತ್ತೆ, ಅದಕ್ಕೆ ಜಾಸ್ತಿ ಇಳುವರಿ ಬಂತ? ಇಲ್ಲ ಸರ್, ಗೊಬ್ಬರನೂ ಕಡಿಮೆ, ಔಷಧಿ ಕಡಿಮೆ. ನಾನು ಔಷಧಿ ಯಾವತ್ತು ಭತ್ತಕ್ಕೆ ಅಂತ ಸ್ಪ್ರೇನೇ ಮಾಡಿಲ್ಲ ಔಷಧಿ ಯಾವ್ದು. ನಮ್ದೇನಿದ್ರು ಗಂಜಲ ಇಲ್ಲಾಂದ್ರೆ ಬೇವಿನೆಣ್ಣೆ ಅಷ್ಟು ಬಿಟ್ಟರೆ ಅದು ಎರಚಿದ್ರೆ ಮುಗೀತು, ಬೇರೆ ಯಾವ್ದು ಹಾಕಲ್ಲ ಔಷಧಿ. ಇನ್ನೊಂದು, ಈ ಮಾಮೂಲು ನಾಟಿಕಿನ ಶ್ರೀ ಪದ್ಧತಿಯಲ್ಲಿ ಬಹಳ ಒತ್ತಡ ನಾಟಿ ಇರಲ್ಲ, ದೂರ ದರ ಇರುತ್ತೆ, ಹಂಗಾಗಿ ಅತಿ ಹೆಚ್ಚು ಗಾಳಿ ಬೆಳಕು ಅದಕ್ಕೆ ಸಿಗುತ್ತೆ. ಗಾಳಿ ಬೆಳಕು ಹೆಚ್ಚು ಸಿಕ್ಕಾಗ ಏನಾಗುತ್ತೆ, ಅದು ಬೆಳೆನೂ ಜಾಸ್ತಿ ಕೊಡುತ್ತೆ ನಮಗೆ, ಅದು ಮೇನ್ ಅದಕ್ಕೆ. ಮತ್ತೆ ನೀವು ಔಷಧಿನೂ ಏನು ಹೊಡೆದಿಲ್ಲ ಅಂತ ಹೇಳಿದ್ರಿ? ಸರ್, ನಾನು ಯಾವ್ದು ಔಷಧಿ ಸ್ಪ್ರೇನೇ ಮಾಡಿಲ್ಲ, ಭತ್ತಕ್ಕೆ ಮಾತ್ರ ಯಾವುದು ಮಾಡೋದಿಲ್ಲ. ಏನು ಹುಳ ಗಿಳ ಬಿದ್ದಿಲ್ಲ? ಏನು ಹುಳ ಬೀಳಲ್ಲ ಸರ್. ನಾನು ಹುಳ ಬೀಳುತ್ತೆ ಅಂತ ಒಂದು ಸ್ವಲ್ಪ ಹೂವಾಗ ಟೈಮಲ್ಲಿ ಹೂವಾಗಿ ಒಡೆ ಬರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಸಂಜೆ ಮಾತ್ರ 6 ಗಂಟೆ ಕತ್ಲಾಗ ಟೈಮ್ ಪೂರ್ತಿ ಕತ್ಲಾಗುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಗರಿ ಹಾಕ್ಬಿಟ್ಟು ಬೆಂಕಿ ಹಾಕ್ತೀನಿ ಮೂಲ ಮೂಲೆಗೆ, ಎಲ್ಲ ಕಡೆ ಎಲ್ಲ ಜಟ್ಟಿ ಅವೆಲ್ಲ ಬಂದು ಬಿದ್ದು ಸತ್ತೋಗುತ್ತದೆ. ಬೆಂಗಳೂರಲ್ಲಿ ಇದೊಂದು ಐತೆ ಕಂಪ್ನಿ, ಅವರು ಒಂದ್ಸಲ ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು, ಈಗೇನು ಔಷಧಿ ಸ್ಪ್ರೇ ಮಾಡೋಕ್ಕಿಂತ ಈ ಯಾವುದೇ ಹೂವು ಹಣ್ಣು ಕಾಯಿ ಆಗ್ಬೇಕು ಆಗ ಟೈಮಲ್ಲಿ ನೀವು ಒಂಚೂರು ಮೂಲ ಮೂಲೆಗೆ ಬೆಂಕಿ ಹಾಕಿದ್ರೆ ಆ ಹುಳಗಳು ಬಂದು ಅಲ್ಲಿ ಬಿದ್ದು ಸತ್ತೋಗುತ್ತೆ, ಆಮೇಲೆ ನೀವು ಔಷಧಿ ಹೊಡೆಯೋ ಇದೇ ಇರಲ್ಲ ಅಂತ ಅವ್ರು ಹೇಳಿದ್ರು. ಅದನ್ನ ನನ್ನ ತಲೆಗೆ ಹೋಯ್ತು, ಅದನ್ನೇ ಮಾಡಿದ್ದೆ ಈ ಸಲ. ಹಂಗಾಗಿ ಭತ್ತನೂ ಚೆನ್ನಾಗಿ ಬಂತು, ಯಾವ್ದು ಜಳ್ಳಿಲ್ಲ ಏನಿಲ್ಲ, ಚೆನ್ನಾಗಿತ್ತು ಭತ್ತನೂ. ಮತ್ತೆ ಸಸಿ ಮಡಿ ತಯಾರಿ ಎಲ್ಲ ಹೇಗೆ ಮಾಡ್ಕೊಂಡ್ರಿ? ಸಸಿ ಮಡಿ ಏನ್ ಬೇಕಾ, ಅಷ್ಟೊಂದೇನು ಕಷ್ಟ ಇಲ್ಲ ಸರ್. ಇದು ಏನು 2 ಕೆಜಿ ಭತ್ತ ಹಾಕಕ್ಕೆ ಒಂದೇ ಒಂದ್ ಮಾರು ಆದ್ರೆ ಸಾಕು. ಬರೀ 2 ಕೆಜಿ ಭತ್ತ ಸಾಕಾ? ಸಾಕು, 1 ಎಕರೆಗೆ ಸಾಕು. ಮುಂಚೆ ಎಷ್ಟು ಹಾಕ್ತಿದ್ರಿ ಹಂಗಾರೆ? ಮುಂಚೆ 25 ಕೆಜಿ ಹಾಕ್ತಿದ್ದೆ ಸರ್ 1 ಎಕರೆಗೆ. ಹಾಗಾದ್ರೆ ಇಲ್ಲಿ ನೋಡಿ, ಬೀಜದ ಭತ್ತದ ಉಳಿತಾಯ, ಗೊಬ್ಬರ ಹೆಚ್ಚಿಗೆ ಹಾಕಿಲ್ಲ ನೀವು, ಔಷಧಿ ದುಡ್ಡು ಉಳಿತು, ಈಲ್ಡ್ ಜಾಸ್ತಿ ಬಂತು. ಹಂಗಾರೆ ಭತ್ತ ಬೆಳೆಯೋದು ಲಾಸ್ ಅಲ್ಲ ಕಣ್ರಿ, ಮತ್ತೆ ಲಾಸ್ ಲಾಸ್ ಅಂತಾರಲ್ಲ. ಲಾಭನೇ ಸರ್, ಅದು ಲಾಭನೇ. ಆದ್ರೆ ರೈತರು ಇದನ್ನ ಸ್ವಲ್ಪ ಸಮಾಧಾನದಿಂದ ತೆಗೆದುಕೊಂಡ್ಬೇಕಷ್ಟೇ, ಇನ್ನೇನಿಲ್ಲ. ಸಮಾಧಾನದಿಂದ ಹೋದ್ರೆ ಎಲ್ಲದೂ ಅನುಕೂಲ ಇದೆ. ಅಂದ್ರೆ ಪ್ರಮುಖವಾಗಿ ನೀವು ಸಾವಯವ ಪದ್ಧತಿನ ಅಳವಡಿಸಿಕೊಂಡಿದ್ದೀರಿ ಅಲ್ವಾ? ಹೌದು. ಜೀವಾಮೃತ ಎಲ್ಲ ಮಾಡ್ತೀರಾ? ಜೀವಾಮೃತ ಮಾಡ್ತೀನಿ. ನಮಗೆ ಭತ್ತಕ್ಕೆ ಬೆಲೆ ಬೆಳೆಬೇಕು, ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂತ ಇರ್ತೀನಿ ಆ ಟೈಮಿಗೆ ಅಷ್ಟೇ. ಮತ್ತೆ ರಾಸಾಯನಿಕ ಗೊಬ್ಬರ ನೀವು ಯಾವ್ದು ಕೊಡೋದೇ ಅಲ್ವಾ? ಕೊಡ್ತೀನಿ ಸರ್, ಕೊಡ್ತೀನಿ. ಕೊಡಲ್ಲ ಅಂತಲ್ಲ, 1 ಎಕರೆಗೆ 1 ಚೀಲ ಅಷ್ಟೇ ಅದು. ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ? ಎಕರೆಗೆ ಅಡಿಕೆಗಾಗ್ಲಿ ಯಾವ್ದಕ್ಕೆ ಆಗ್ಲಿ 1 ಎಕರೆಗೆ 1 ಚೀಲ. 1 ಚೀಲ ಅಂದ್ರೆ 50 ಕೆಜಿ 1 ಎಕರೆ ಕಂಪ್ಲೀಟ್ ಆಗುತ್ತೆ. ಅದ್ರ ಮೇಲೆ ಕೊಡಲ್ಲ ಅದನ್ನ. ಇನ್ನು ಅದು ಬಿಟ್ಬಿಟ್ಟು ಬರೀ ಕಾಂಪೋಸ್ಟ್ ಗೊಬ್ಬರ, ಸಾವಯವ ಗೊಬ್ಬರಗಳನ್ನೇ ಉಪಯೋಗಿಸ್ತೀವಿ. ಅದನ್ನೇ ಬೆಳೆಸೋದು. ಮತ್ತೆ ಅಲಸಂದೆ, ಸೆಣಬು, ಡೇಂಚ ಅದನ್ನ ಬೆಳೆಸ್ತಾ ಇರ್ತೀನಿ ತೋಟದಲ್ಲಿ. ತೋಟದಲ್ಲ? ಯಾಕೆ? ಅದು ಅದೇ ಕಸ ನನಗೆ, ಅದೇ ರಸ ಅದಕ್ಕೆ. ಅದನ್ನ ಬೆಳೆಸಿದಷ್ಟು ನನ್ನ ಜಮೀನು ಚೆನ್ನಾಗಿದೆ ಅಂತ ಲೆಕ್ಕ. ಅದು ಅಲ್ಲ, ನೀವು ಯಾವಾಗ ಹಾಕ್ತೀರಿ ಡಯಾಂಚಾ ಸೆಣಬೆಲ್ಲ? ಎಲ್ಲ ನವೆಂಬರ್ ಡಿಸೆಂಬರ್ ಅಲ್ಲಿ ಹಾಕ್ಬಿಡ್ತೀವಿ ಸರ್. ಜನವರಿಯಲ್ಲಿ ಎಲ್ಲ ಬೆಳೀತಾ ಇರ್ತಿತ್ತು. ಅದು ಜನವರಿಯಲ್ಲಿ ಬೆಳೆದ್ಮೇಲೆ ಮತ್ತೆ ನಾನು ಅಡಕೆ ಕೊಯ್ಯೋ ಟೈಮಿಗೆ ಕಟಾವ್ ಮಾಡ್ಬಿಟ್ರೆ ಮುಗೀತು, ಮತ್ತೇನು ಮಾಡಲ್ಲ. ಅದಕ್ಕೆ ಕಟಾವ್ ಮಾಡಿ ಅದನ್ನ ತೆಗೆದು ವಗಾಸ್ ಬಿಡ್ತೀರಾ? ಅಲ್ಲೇ ಭೂಮಿಯಲ್ಲೇ ಬಿಡ್ತೀನಿ. ಅದಕ್ಕೆ ಭೂಮಿಯಲ್ಲೇ ಬಿಟ್ಬಿಡ್ತೀರಿ? ಮಲ್ಚಿಂಗ್ ಮಾಡ್ತೀನಿ ಅದಕ್ಕೆ ತೋಟಕ್ಕೆ. ಅಂದ್ರೆ ಹಸಿರಲ್ಲೇ ಗೊಬ್ಬರವನ್ನ ನೀವು ಭೂಮಿಗೆ ಹಾಕಿದಾಗಾಯ್ತು. ಹೌದು ಸರ್. ಹಾಗಾಗಿ ಈಗ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಮ್ಮ ತೋಟನು ಚೆನ್ನಾಗಿದೆ. ಮೊನ್ನೆ ಸ್ಮಿತ್ ಕಂಪ್ನಿಯಿಂದ ಒಂದು ಪ್ರಾತ್ಯಕ್ಷತೆ ಮಾಡಿದ್ರು, ರೈತರಿಗೆಲ್ಲ ಕರೆಸಿ ತಿಳುವಳಿಕೆ ತೋರಿಸಿದ್ರು. ಈ ತರ ಬೆಳೆದ್ರೆ ಈ ತರ ಬೆಳಿಬಹುದು, ಬರ್ರಿ ಶಾಂತಪ್ಪರು ಬೆಳೆದ್ರೆ ನೋಡೋಣ ಬರ್ರಿ ಅಂತೇಳಿ ಅಲ್ಲಿ ಕರೆಸಿದ್ರು. ದೊಡ್ಡದಾಗಿ ಫಂಕ್ಷನ್ ಮಾಡಿದ್ರು, ಬಹಳ ಜನ ರೈತರು ಸೇರಿದ್ರು, 200-300 ಜನ ಸೇರಿತ್ತು. ಎಲ್ಲ ನೋಡಿದ್ರು, ಖುಷಿ ಪಟ್ರು. ಈ ತರ ನಾವು ಮಾಡಬೇಕು ಅಂತ ಒಂದು ಆಸೆಯಿಂದ ಹೋಗಿದಾರೆ ಎಲ್ಲ. ಈಗ ಅಡಿಕೆ ತೋಟದಲ್ಲಿ ಬೇರೆ ಅಂತರ್ ಬೆಳೆಗಳನ್ನೇನಾದ್ರು ಇಟ್ಕೊಂಡು ಹಾಕೋದಿದ್ರ? ಮಾಡಿದ್ದೀನಿ, ಕೊಕ್ಕ ಹಾಕಿದ್ದೀನಿ, ಬಾಳೆ ಹಾಕಿದ್ದೀನಿ. ಹಿಂಗೆ ನಮಗೇನೇನು ಸ್ವಲ್ಪ ಕೈ ಬೇಕೋ ಅದನ್ನೆಲ್ಲ ಹಾಕಿದ್ದೀನಿ. ವಿಳೆದೆಲೆ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ಸ್ವಲ್ಪ ಕಾಫಿ ಅವೆಲ್ಲ ಹಾಕಿದ್ದೀನಿ. ಅಂದ್ರೆ ಇದೆಲ್ಲ ಮಾರಾಟಕ್ಕೆ ಸಿಗತ್ತಾ? ಮಾರಾಟಕ್ಕೆ ಇಲ್ಲ ಸರ್, ಅದು ನನ್ನ ಸ್ವಂತಕ್ಕೆ. ಅದು ಅಷ್ಟೇ, ನಿಮ್ ಸ್ವಂತಕ್ಕೆ. ನೋಡಿ, ಇದು ಒಂದು ಪ್ಲಸ್ ಪಾಯಿಂಟ್ ಶಾಂತಪ್ಪನವರೇ. ರೈತರು ತಮ್ಮ ಮನೆಗೆ ಏನೇನ್ ಬೇಕು ಆ ವಸ್ತುಗಳನ್ನೆಲ್ಲವ ಇರುವಂತ ಜಾಗದಲ್ಲಿ, ಈಗ ನೋಡಿ ತೋಟದಲ್ಲೂ ಸಹ ಅಂತರ್ ಬೆಳೆ ಬೆಳಿಲಿಕ್ಕೆ ಅವಕಾಶಗಳಿದೆಯಲ್ಲ, ಇವೆಲ್ಲ ನಮ್ಮ ಮನೆಗೆ ಬೇಕಾಗಿರುವಂತವು. ಆದ್ರೆ ಕೋಕೋ ಮಾತ್ರ ಸ್ವಲ್ಪ ಮಾರಾಟ ಮಾಡಬೇಕಾಗುತ್ತೆ ಸರ್. ಕೊಕ್ಕ ಏನಂದ್ರೆ ನಾನು ಈಗ ಜಾಸ್ತಿ ಬರ್ತಾ ಇಲ್ಲ, ಹಂಗಾಗಿ ಈಡ್ ಜಾಸ್ತಿ ಬರ್ತಾ ಇಲ್ಲ. ಅದನ್ನ ಈಗ ಗಿಳಿ ಇಲೆಗಳು ಅವು ಇವು ತಿನ್ಕೊಂಡು ಹೋಗ್ತದೆ, ಅದಕ್ಕೆ ಏನು ತೊಂದರೆ ಇಲ್ಲ. ಅವಕ್ಕೆ ಬಿಟ್ಬಿಟ್ಟಿದ್ದೀರಾ? ಅವಕ್ಕೆ ಬಿಟ್ಬಿಡಿ ಸರ್, ತಿನ್ಲಿ ಅಂತ. ಯಾಕಂದ್ರೆ ಅಡಿಕೆ ಕಾಯಿ ತಿನ್ನೋದು ಕಡಿಮೆ ಆಗುತ್ತೆ, ತೆಂಗಿನಕಾಯಿ ತಿನ್ನೋದು ಕಡಿಮೆ ಆಗುತ್ತೆ ಅಲ್ಲಿ. ಇನ್ನಿತರ ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀರ? ಇಲ್ಲ ಸರ್, ಮಾವು ಇದೆ, ಮಾವು ಇದೆ, ಮತ್ತೆ ಪೇರಲೆ ಗಿಡ ಇದೆ, ಎಲ್ಲಾ ತರದ ಗಿಡ ಇದೆ. ಎಲ್ಲ ತೋಟ ತುಂಬಾ ಎಲ್ಲಾ ತರದ ಹಣ್ಣಿನ ಗಿಡಗಳು ಇವೆ. ಆದ್ರೆ ಯಾವ್ದು ಸಹ ಕಮರ್ಷಿಯಲ್ ಅಲ್ಲ. ಕಮರ್ಷಿಯಲ್ ಅಲ್ಲ, ಮನೆಗೆ ತಿನ್ನಕ್ ಎಷ್ಟು ಬೇಕು ಅಷ್ಟು ಮಾಡ್ಕೊಂತೀವಿ ಸರ್. ಮನೆಗೆ ತಿನ್ನಕ್ ಬೇಕು, ಜೊತೆಗೆ ನಮ್ಮ ಜೊತೆಗೆ ವಾಸ ಮಾಡುತ್ತಿರುವಂತ ಇತರ ಪ್ರಾಣಿಗಳಿಗೂ ಬೇಕು ಸರ್. ಅದು ಹಂಗಾಗಿ ಅವೆಲ್ಲ ಬದುಕಿದ್ರೆ ನಾವು ಬದುಕ್ತಂಗ್ ಸರ್, ನಾವೊಬ್ಬರೇ ಬದುಕಾಕಲ್ಲ. ಈಗ ಒಟ್ಟಾರಿಯಾಗಿ ನೀವು ರಾಸಾಯನಿಕಗಳನ್ನ ಜಾಸ್ತಿ ಬಳಸ್ತೇನೆ, ಮಣ್ಣಿನ ಫಲವತ್ತತೆಯನ್ನ ಕಾಯ್ಕೊಂಡಿದ್ರಿ, ಮಣ್ಣು ಪರೀಕ್ಷೆ ಮಾಡಿಸಿದ್ರ? ಮಣ್ಣು ಪರೀಕ್ಷೆ ಮಾಡಿಸಿದ್ದು, ಅದು ಚೆನ್ನಾಗಿದೆ. ನಿಮ್ಮ ಮಣ್ಣು ಯಾವುದು ಗೊಬ್ಬರ ಬೇಡ ಅಂತ ಹೇಳಿದ್ರು. ಯಾವುದೇ ಫರ್ಟಿಲೈಸರ್ಸ್ ಹಾಕಿದ್ರೆ ಎಲ್ಲ ಸಮ ಹಾಕ್ರಿ, ಜಾಸ್ತಿ ಯಾವ್ದು ಹಾಕ್ಬೇಡ್ರಿ ಅಂತ ಹೇಳಿದ್ರು. ಹಂಗಾಗಿ ಈಗ ಎಲ್ಲ ಸಮ ಪ್ರಮಾಣದಲ್ಲಿ ಕೊಡ್ತೀನಿ, ಯೂರಿಯಾ ಪೊಟಾಷು ಡಿ ಎ ಪಿ ಕೊಟ್ರೆ ಸಮ ಪ್ರಮಾಣದಲ್ಲಿ ಕೊಡ್ತೀನಿ. ಅದಕ್ಕೆ ಅಡಿಕೆ ಆಗಲಿ, ತೆಂಗಾಗಲಿ, ಈಗ ಭತ್ತಕ್ಕಾಗಲಿ, ಏನು ಒಂದು ಎಕರೆ ಒಂದು ಚೀಲ ಆದರೆ ಅಷ್ಟಕ್ಕೆ ಈಲ್ಡ್ ಬರುತ್ತೆ ನಮಗೆ, ಅಷ್ಟು ಬಿಟ್ಟು ಇನ್ನೇನು ಬೇಕಾಗಿಲ್ಲ. ಅದು ಈಗ ಸಗಣಿ ಗೊಬ್ಬರನ ಕಾಂಪೋಸ್ಟ್ ಮಾಡಿ ಹಾಕ್ತೀರಾ, ಸಗಣಿನೇ ಹಾಕ್ಬಿಡ್ತೀರಾ? ಇಲ್ಲ ಸರ್, ಸಗಣಿ ಗೊಬ್ಬರ ಕಾಂಪೋಸ್ಟ್ ಮಾಡಷ್ಟು ಮಾಡ್ತೀವಿ ಸರ್. ಇನ್ನೊಂದು ತಿಪ್ಪೆಯಲ್ಲಿರೋದು ಹಂಗೆ ಗದ್ದೆಗೆ ಡೈರೆಕ್ಟ್ ಹಾಕ್ತೀವಿ ಸರ್. ಅದು ಈಗ ಸಗಣಿ ಗೊಬ್ಬರಕ್ಕೆ ಜೀವಾಣುಗಳನ್ನು ಸೇರಿಸ್ಬಿಟ್ಟು ಮೌಲ್ಯವರ್ಧನೆ ಮಾಡಿ ಹಾಕುವಂತ ಒಂದು ಪ್ರಯೋಗ ನಡೀತಾ ಇದೆ. ಈಗ ನಾನು ಇದು ಡಿಕಾಂಪೋಸರ್ ಅದನ್ನ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಅಜಿಟಾ ಬ್ಯಾಕ್ಟರ್ ಅದನ್ನ ತಿಪ್ಪೆಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸರ್. ಅದು ಅದನ್ನ ತಗೊಂಡೋಗಿ ತಿಪ್ಪೆಗೆ ಮಿಕ್ಸ್ ಮಾಡಿದ್ರೆ ಅದು ಡಬಲ್ ಆಗುತ್ತದೆ. ಆ ಗೊಬ್ಬರನ ಜಮೀನಲ್ಲಿ ಹಾಕ್ತಿದ್ದೀನಿ. ಈಗ ಆ ಥರ ಮಾಡ್ತಾ ಇದ್ದೀನಿ ಸರ್. ಈಗ ಒಟ್ಟಾರಿಯಾಗಿ ಶಾಂತಪ್ಪನವರ ನಿಮ್ಮ ಅನುಭವ ಹೇಳಿ. ಈ ಇಡೀ ಕೃಷಿನಲ್ಲಿ ಭತ್ತ ಬೆಳೆಯೋದು ಲಾಸ್ ಅಂತ ಹೇಳ್ತಾರೆ. ಈ ರೀತಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡ್ರೆ ಈಗ ನೋಡಿ ಸಮಸ್ಯೆಗಳು ಬಹಳ ಹೇಳ್ತಾರೆ. ಗೊಬ್ಬರ ಸಿಗಲ್ಲ ಅಂತಾರೆ, ಈ ಗೊಬ್ಬರ ಸಿಗ್ತಾ ಇದೆ, ಕೂಲಿ ಆಳುಗಳು ಸಿಗಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಪರ್ಯಾಯವಾಗಿ ಯಾಂತ್ರೀಕರಣ ಇದೆ. ಹಾಗಾಗಿ ಹೆಚ್ಚು ಖರ್ಚು ಮಾಡದನೆಯ ಭತ್ತ ಬೆಳೆದ್ರೆ ಲಾಭ ಇದೆ. ಲಾಭ ಇದೆ ಸರ್, ರೈತರ ಸ್ವಲ್ಪ ತಿಳುವಳಿಕೆ ಮಾಡ್ಕೊಬೇಕು ಈ ವಿಷಯದಲ್ಲಿ. ಏನಂದ್ರೆ ಇವತ್ತು ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ ಅಂತೇಳಿ ಇವತ್ತು ಸಸಿನ ರೆಡಿ ಮಾಡ್ಕೊಂಡು ನಾಳೆ ಟಿಲ್ಲರ್ ಹೊಡೆದು ಬದ ಹಾಕಿ ಇವತ್ತು ಆಚೆ ನಾಡು ನಾಟಿ ಮಾಡ್ತಾರೆ, ಅದು ಉಪಯೋಗ ಅಲ್ಲ. ಅದು ಒಂದು 15 ತಿಂಗಳು ಮೊದಲೇ ಮಾಗಿ ಮಾಡಬೇಕು. ಮಾಗಿ ಮೇನ್, ಎತ್ತಿನ ಬೇಸಾಯ ಇದೆಲ್ಲ ಅದ್ರ ಮೇನ್ ಸರ್. ಅದಕ್ಕೆ ನಾವು ಬಿಟ್ಟರೆ ಕೂಳೆ ಕಸ ಕಡ್ಡಿ ಎಲ್ಲ ಕೊಳ್ತಿ ಗೊಬ್ಬರ ಆಗಬೇಕು ನಾವು ನಾಟಿ ಮಾಡೋ ಟೈಮಿಗೆ ಅಷ್ಟೊತ್ತಿಗೆ. ಅವಾಗ ಏನಾಗುತ್ತೆ, ನಾಟಿ ಚೆನ್ನಾಗಿ ಕೂರುತ್ತೆ, ಪೈರು ಚೆನ್ನಾಗಿ ಬರುತ್ತೆ, ಅಲ್ಲಿ ಬೆಳೆನೂ ಚೆನ್ನಾಗಿ ಬರುತ್ತೆ. ನಾವೇನ್ ಮಾಡ್ತೀವಿ, ಟಿಲ್ಲರ್ ಐತೆ, ಟ್ರ್ಯಾಕ್ಟರ್ ಐತೆ, ರೋಟ್ರಿ ಐತೆ ಅಂತೇಳಿ ಇವತ್ತು ಸಸಿ ಬಿಟ್ಟು ನಾಳೆ ನಾಳ್ದು ರೆಡಿ ಮಾಡ್ಬಿಡ್ತೀವಿ. ಒಂದೇ ಸಕ್ಕೆ ರೆಡಿ ಮಾಡಿ ನಾಟಿ ಮಾಡಿ ಬಂದ್ಬಿಡ್ತೀವಿ ಮನೆಗೆ. ಅದು ಭೂಮಿ ಫಲವತ್ತತೆ ಆಗಲ್ಲ. ಅದ್ರಲ್ಲಿ ಒಂದು 15 ದಿವಸ ಮೊದಲೇ 20 ದಿವಸ ಮೊದಲೇ ಎತ್ತಿನ ವ್ಯವಸಾಯ ಮಾಡ್ಬೇಕು ಫಸ್ಟ್ ಮೇನ್. ಅದು ಆ ಭತ್ತಕ್ಕೆ ಮಾತ್ರ ಅದು ಬೇಕೇ ಬೇಕದು. ನಮ್ಮ ಟ್ರ್ಯಾಕ್ಟರ್ ಏನೇ ಉಳುಮೆ ಮಾಡಿದ್ರು ಏನು ನೆಲ ಧಮಸ್ ಮಾಡುತ್ತೆ ಹೊರತು ಯಾವುದು ಉಳುಮೆ ಆಗಲ್ಲ ಅಲ್ಲಿ. ಹಂಗಾಗಿ ಅದನ್ನ ನಾವು ಎತ್ತಿನ ಬೇಸಾಯಲ್ಲೇ ಮಾಡ್ಬೇಕು ಒಂದ್ಸಲ. ಆಮೇಲೆ ನೀವು ಟ್ಯಾಕ್ಟರ್ ಇಲ್ಲ ಟಿಲ್ಲರ್ ಹೊಡೆದು ನೀವು ಉಳಿ ಮಾಡ್ಕೊಟ್ರೆ ಏನ್ ಬೇಕಾಗಿಲ್ಲ. ಫಸ್ಟ್ ಮಾತ್ರ ಮಾಗಿ ಮಾತ್ರ ಮಾಡಲೇಬೇಕು, ಮೇನ್ ಮಾಗಿ ಭತ್ತಕ್ಕೆ ಮಾತ್ರ. ಮತ್ತೆ ಕೃಷಿ ಯಂತ್ರೋಪಕರಣಗಳನ್ನೆಲ್ಲ ಇಟ್ಕೊಂಡಿದ್ದೀರಾ? ಇದೆ ಸರ್, ಟ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ, ಎಲ್ಲ ಇದ್ರು. ನಾವು ಎತ್ತಿನ ಬೇಸಾಯಲ್ಲೇ ಬೇಸಾಯ ಮಾಡೋದು ಸರ್, ಭತ್ತದ ಗದ್ದೆನ. ಎತ್ತನೂ ಸಾಕಿದಿರಿ? ಎತ್ತಿಲ್ಲ ಸರ್, ಬೇರೆಯವ್ರದ್ದು ಕೂಲಿಯಿಂದ ತಗೊಂಡೋಗ್ತೀವಿ ಸರ್. ಯಾಕೆ ಈಗ ನಿಮ್ಮಲ್ಲೇ ಟಿಲ್ಲರ್ ಇದೆ, ಟ್ರ್ಯಾಕ್ಟರ್ ಇದೆ, ಅದರಲ್ಲೇ ಮಾಡಬಹುದಲ್ಲ ಬೇಸಾಯ? ಎತ್ತಿನ ಬೇಸಾಯ ಮಾಡಿದಷ್ಟು ಮಜಾ ಯಾವ್ದ್ರಲ್ಲೂ ಇಲ್ಲ. ಎತ್ತು ಸಗಣಿ ಹಾಕ್ತಿತ್ತೆ, ಗೋತೆ ಹೋಯ್ತಿತ್ತೆ. ಟ್ಯಾಕ್ಟ್ರಿ ಗೋತೆ ನೋವು ಎಲ್ಲ ಸಗಣಿನೂ ಹಾಕಲ್ಲ. ಹಂಗಾಗಿ ಸರ್, ಹಾಗಾಗಿ ಭೂಮಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾದ್ರೆ ಎತ್ತುಗಳ ಮೂಲಕವಾಗಿನೇ ಮಾಗಿ ಉಳುಮೆ ಮಾಡೋದು ಮಾಡ್ಬೇಕು ಸರ್. ಅದು ಮಾಗಿ ಉಳುಮೆ ಮಾಡಿದ್ರೆ ಅದಕ್ಕೆ ಒಂದು ಸಲ ಗೊಬ್ಬರ ಕೊಟ್ಟಂಗೆ ಸರ್. ಅದು ಅದು ಮೇನ್ ಏನ್ ಗೊತ್ತಾ, ಮೇಗ್ಲು ಮಣ್ಣು ಕೆಳಗ್ ಮಾಡಿ ಪೂರ್ತಿ ಕಸ ಕಡ್ಡಿ ಎಲ್ಲ ಗೊಬ್ಬರ ಆದ್ಮೇಲೆ ಅದು ನಾವು ನಾಟಿ ಮಾಡಕ್ಕೆ ಸಿದ್ಧತೆ ಆಗುತ್ತೆ. ಅದು ನಮ್ ಕೂಳೆ ಎಲ್ಲ ಹೆಚ್ಚು ಕಡಿಮೆ ಒಂದಡಿ ಕೂಳೆ ಬಿಟ್ಟಿರ್ತಾರೆ ಈಗ ಮಿಷಿನ್ ಕೊಯ್ದೆಲ್ಲ. ಒಂದಡಿ ಕೂಳೆನ ಅದು ನಾಟಿ ಮಾಡಿದಾಗ ಮೇಲ್ ತೇಳ್ತಾ ಇರ್ತೈತೆ ಟ್ರ್ಯಾಕ್ಟ್ರಿ ಬೇಸಾಯ ಮಾಡಿದಾಗ. ಆ ಕೂಳೆ ಮೇಲೆ ಭತ್ತ ಕೂತ್ರೆ ಭತ್ತ ಕೆಳಗೆ ಹೋಗೋದೇ ಇಲ್ಲ ಬೇರು, ಆ ಸತ್ತೋಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಒಂದು ತಿಂಗಳು ಮೊದ್ಲೇನೆ ಬೇಸಾಯ ಮಾಡೋದು ಉತ್ತಮ ಎಲ್ಲಾ ರೈತರಿಗೆ ಹೇಳೋದೇ. ಈಗ ಭತ್ತ ಎರಡು ಬೆಳೆ ಬೆಳಿತೀರ ಒಂದೇನಾ? ಎರಡು ಬೆಳೆ ಸರ್, ಎರಡು ಬೆಳೆ ಬೆಳಿತೀವಿ. ಈಗ ಎರಡು ಬೆಳೆ ಬೆಳೆಯೋದಾದ್ರೆ ಮಾಗಿ ಉಳುಮೆ ಯಾವಾಗ ಮಾಡ್ತೀರಿ ನೀವು? ಸರ್ ಮಾಗಿ ಉಳುಮೆ ಅಂದ್ರೆ ಈಗ ಭತ್ತ ಕೊಯ್ದಿಗೆ ಒಂದು ತಿಂಗಳು ಟೈಮ್ ಇರುತ್ತೆ, ಒಂದೂವರೆ ತಿಂಗಳು ಟೈಮ್ ಇರುತ್ತೆ. ನಾವು ಉಳುಮೆ ಮಾಡ್ತೀವಿ, ಮಾಮೂಲಾಗಿ ಸಸಿ ಬಿಡ್ತೀವಿ ಆಮೇಲೆ ಅಷ್ಟೇ. ಅಂದ್ರೆ ತಕ್ಷಣ ಕೊಯ್ಲು ಆಗ್ತಿದ್ದಂಗೆ ಉಳುಮೆ ಮಾಡ್ಬಿಡ್ತೀರಿ? ಹೌದು ಸರ್, ಈಗ ಉಳುಮೆ ಮಾಡ್ಬೇಕು ಸರ್. ಈಗ ಮಾಡ್ತಾ ಇದೀನಿ, ಈಗ ಇನ್ನೊಂದು ತಿಂಗಳಿದೆ ಟೈಮು. ಈಗ ಉಳುಮೆ ಮಾಡಿದ್ರೆ ಒಂದು ತಿಂಗಳಿಗೆ ಗೊಬ್ಬರ ಆಗುತ್ತೆ ನಮ್ ಗದ್ದೆನೆ, ಹಂಗಾಗಿ ಉಳುಮೆ ಮಾಡ್ಬೇಕು ಸರ್. ಈಗ ಒಟ್ಟಾರಿಯಾಗಿ ಖುಷಿ ಖುಷಿಯಿಂದ ನೀವು ರೈತಾಪಿ ಕಸಬನ್ನು ಮಾಡ್ತಾ ಇದ್ದೀರಿ? ಹೌದು ಸರ್, ಬಹಳ ಖುಷಿ ಇದೆ ಸರ್. ಎಲ್ಲ ಎಲ್ಲದಕ್ಕಿಂತ ಖುಷಿ ಇರೋದು ಇದೆ ಸರ್. ಯಾವ ನೌಕರಿ ಬೇಡ, ಏನು ಬೇಡ, ಇದ್ರ ಮುಂದೆ ಯಾವುದು ಇಲ್ಲ. ರೈತರು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ. ಅದರಲ್ಲೂ ವಿಶೇಷರನ್ನ ನೆನೆಸ್ಕೊಂಡು ನಾವು ಒಂದು ಊಟ ಮಾಡಬೇಕು. ಯಾಕಂದ್ರೆ ಆ ಪುಣ್ಯಾತ್ಮ ಡ್ಯಾಮ್ ಕಟ್ಟಿರೋದಕ್ಕೆ ನಾವು ನೀರು ಕುಡಿತಾ ಇದೀವಿ, ನಾವು ಸಂಪಾಗಿದ್ದೀವಿ. ಜೊತೆಗೆ ನೀರಿನ ಸದ್ಬಳಕೆ ಆಗ್ಬೇಕು, ಮಿತ ಬಳಕೆ ಆಗ್ಬೇಕು. ಹೌದು, ಸದ್ಬಳಕೆನೂ ಆಗ್ಬೇಕು, ಮಿತ ಬಳಕೆನೂ ಆಗ್ಬೇಕು. ನಾಲ್ಕು ಜನಕ್ಕೆ ಮುಂದಕ್ಕೆ ಹೋಗ್ಬೇಕು ನೀರು, ಅದನ್ನ ನಾವು ಇಲ್ಲೇ ಹಾಳು ಮಾಡಬಾರ್ದು. ಅದು ನೀರನ್ನ ಡ್ರಿಪ್ ಸ್ಪ್ರಿಂಕ್ಲರ್ ಏನಾರ ಹಾಕೊಂಡಿದ್ದೀರಾ? ಇಲ್ಲ ಸರ್, ಯಾವುದೂ ಇಲ್ಲ. ಆದ್ರೆ ನಮ್ ಜಮೀನು ಚೆನ್ನಾಗಿದೆ, ವಾಟ ಇದೆ, ಜಲ್ದಿ ನೀರಾಗುತ್ತೆ. ನಾವು ಸ್ಟಾಪ್ ಮಾಡ್ತೀವಿ, ಮುಂದಕ್ಕೆ ಕಳಿಸ್ತಾ ಇರ್ತೀವಿ. ನೀರು ಬಸ್ದೋಗ್ಲಿಕ್ಕೆ ಕೆಲವರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಸೀತ ಇರುವಂತ ಜಾಗದಲ್ಲಿ? ಸರ್, ನಾನು ಅಡಿಕೆಗೆ ಈಗ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಖಾಲಿ ಮಾಡಿದ್ದೀನಿ. ಅಂದ್ರೆ ಬಸ್ಸಿಗೆ ಅಲ್ಲಿವೆ ಅಂದ್ರೆ ನೀರು ಹೋಗಕ್ಕೇನಲ್ಲ, ಅದು ಭೂಮಿ ಗಾಳಿ ಆಡಕ್ಕೆ. ನಾವು ಒತ್ತಡದ ಬೇಸಾಯ ಮಾಡೋದ್ರಿಂದ ನಮ್ಮ ಭೂಮಿ ಹಾಳಾಗಿದೆ, ದಮಸ್ಸಾಗಿದೆ. ಅದನ್ನ ನಾವು ಅದನ್ನ ಏರ್ ಬ್ಲಾಕ್ ಅಂತೀವಿ. ಅದಕ್ಕೆ ಏರ್ ಬ್ಲಾಕ್ ತೆಗೋಸ್ಕರ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಖಾಲಿ ಮಾಡಿದೀನಿ. ಸಾಲ ಬಿಟ್ಟು ಸಾಲ ಖಾಲಿ ಮಾಡಿದೀನಲ್ಲ, ಅದ್ರ ಮುಖಾಂತರ ಗಾಳಿ ತಾಂತಿತ್ತೆ, ಬೇರ್ಗಳು ಉದ್ದ ಹೋಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಅಡಿಕೆ ತೋಟ ಆಟೋಮೆಟಿಕ್ ಚೆನ್ನಾಗುತ್ತೆ. ಹಂಗಾಗಿ ಆತರ ಮಾಡಿದೀನಿ ಸರ್. ಈಗ ಅಡಿಕೆ ಮರಗಳಿಗೆ ಏನಾದ್ರು ರೋಗ ಬಂದಿದ್ ಕಂಡಿದ್ಯಾ? ಇದೆ, ನಮ್ಮ ತೋಟದಲ್ಲಿ ಇದೆ. ಬಸ್ಸಿಗಾಲೆ ಮಾಡಿದ್ಮೇಲೆ ಪೂರ್ತಿ ಕಡಿಮೆ ಆಗಿತ್ತೆ. ಒಳ್ಳೆದು ಶಾಂತಪ್ಪನವರ, ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ಸುಜಾತಮ್ಮನವರ, ನೀವು ಈ ನೀರು ಬಳಕೆದಾರ ಸಂಘದ ಸದಸ್ಯರು, ಜೊತೆಗೆ ಈ ಸಂಘದಿಂದ ಸಾಕಷ್ಟು ತರಬೇತಿಯನ್ನು ಸಹ ಪಡ್ಕೊಂಡಿದ್ದೀರಿ. ಏನೇನು ತರಬೇತಿ ತಗೊಂಡಿದ್ದೀರಿ? ನೀರು ಬಳಕೆದಾರರ ಸಹಕಾರ ಸಂಘದಿಂದ ಮೀಟಿಂಗ್ಗಳನ್ನ ಕರೆದ್ಬಿಟ್ಟು ಅವರು ಎಲ್ಲಾ ರೈತಾಪಿ ಜನರಿಗೂ ಕೂಡ ಅವರು ಕೃಷಿ ಬಗ್ಗೆ ಯಾವ ರೀತಿ ನಾವು ಕೃಷಿನ ಅಳವಡಿಸ್ಕೋಬೇಕು, ಯಾವ ರೀತಿ ತಂತ್ರಜ್ಞಾನ ಬಳಕೆ ಮಾಡಿಬಿಟ್ಟು ಕೃಷಿ ಅಳವಡಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಸರ್, ಮೀಟಿಂಗ್ ಕರೆದ್ಬಿಟ್ಟು. ಸರಿ, ನೀವು ತರಬೇತಿಗಳಿಗೆಲ್ಲ ಹೋಗಿದ್ದೀರಾ? ಹೋಗಿದ್ದೀವಿ ಸರ್. ರೈತಾಪಿ ಜನರನ್ನ ಕರೆದ್ಬಿಟ್ಟು ಈ ನೀರು ಬಳಕೆದಾರರ ಸಹಕಾರ ಸಂಘದಲ್ಲಿ ಬರ್ತಕ್ಕಂತ ಎಲ್ಲಾ ರೈತಾಪಿ ಜನಗಳನ್ನು ಕೂಡ ಮೀಟಿಂಗ್ ಕರೆದು ಅವರಿಗೆಲ್ಲ ತರಬೇತಿಗಳು ಕೊಟ್ಟಿದ್ದಾರೆ ಸರ್. ನೀರನ್ನು ಯಾವ ರೀತಿ ನಾವು ಸದ್ಬಳಕೆ ಮಾಡ್ಕೋಬೇಕು, ಮಿತವಾಗಿ ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ನೀರು ಬಳಕೆದಾರ ಸಂಘದಲ್ಲಿ ಮಹಿಳಾ ಉಪಸಮಿತಿ ಏನಾರು ಇದೆಯಾ? ಇದೆ ಸರ್. ಆ ಮಹಿಳಾ ಉಪಸಮಿತಿಯಿಂದ ಏನೇನ್ ಕೆಲಸಗಳನ್ನು ಮಾಡ್ತೀರಿ, ಅದರಿಂದ ಏನ್ ಉಪಯೋಗ ಆಗಿದೆ? ಈ ಸದ್ಯಕ್ಕೆ ಸರ್ ಅವರಿಗೇನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆತಿಲ್ಲ. ಹಾಗಾಗ್ಬಿಟ್ಟು ಈಗ ಒಂದ್ಸರಿ ಮೀಟಿಂಗ್ ಬಂದವರು ಇನ್ನೊಂದ್ಸರಿ ಬಂದಿರೋದಿಲ್ಲ. ಹಾಗಾಗ್ಬಿಟ್ಟು ಏನಾಗಿದೆ, ಅವ್ರಿಗೆ ಮಾಹಿತಿ ಸಿಗದೇನೆ ಇಷ್ಟೆಲ್ಲ ಕಷ್ಟಪಟ್ಟು ಸ್ಮೆಕ್ ಸಂಸ್ಥೆಯವರು ನಮಗೆ ಮಾಹಿತಿ ಕೊಡ್ತಾ ಇದಾರೆ, ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ನಾವು ಯಾವ ರೀತಿ ಮಾಡ್ಬೇಕು ಅಂತ ಅನ್ನೋದು ಅವ್ರಿಗೆ ಅವ್ರ ಗಮನಕ್ಕೆ ಇನ್ನೂ ಬಂದಿಲ್ಲ. ಹಾಗಾಗ್ಬಿಟ್ಟು ಅದರಿಂದ ಅವರಿಗೆ ಅನುಕೂಲತೆ ಇನ್ನು ಕಡಿಮೆನೆ ಇದೆ ಸರ್. ನಿಮ್ಮಂತವ್ರು ತಿಳುವಳಿಕೆ ಇರೋರು ಅವ್ರಿಗೆಲ್ಲ ಮೋಟಿವೇಟ್ ಮಾಡ್ಬೇಕು, ತಿಳಿ ಹೇಳಿ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರ್ಬೇಕು ಸರ್. ಅವ್ರಿಗೆ ಏನಾಗಿದೆ, ಈಗ ಒಂದು ದಿವಸ ಕೂಲಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕ್ತಾರೆ ಸರ್. ಅವ್ರು ಕೂಲಿ ಕಾರ್ಮಿಕರು ಜಾಸ್ತಿ ಇದಾರೆ, ಲೇಬರ್ಸ್ ಜಾಸ್ತಿ ಇರೋದ್ರಿಂದ ಕೂಲಿ ಬಗ್ಗೆ ಲೆಕ್ಕ ಹಾಕ್ತಾರೆ. ಒಂದ್ ದಿವಸದ ಕೂಲಿ ಹೋಗುತ್ತಲ್ಲ, ನಾವ್ಯಾಕೆ ಹೋಗ್ಬೇಕು ಅದಕ್ಕೆ, ಅವ್ರೇ ನಮಗ್ ದುಡ್ಡು ಕೊಡ್ತಾರ ಅನ್ನ ಒಂದು ಮಾತುಗಳು ಅವರಿಂದ ಕೇಳಿ ಬರ್ತಾ ಇದೆ ಸರ್. ನಿಮ್ಗೆ ಎಷ್ಟಿದೆ ಜಮೀನು? ನಮಗೊಂದು 4 ಎಕರೆ ಇದೆ ಸರ್. ಏನೇನ್ ಬೆಳೆ ಬೆಳಿತೀರಿ? ನಾವು ಅಡಿಕೆ, ಕಬ್ಬು, ಭತ್ತ ಬೆಳಿತೀವಿ ಸರ್. ಕಬ್ಬು ಎಲ್ಲಿಗೆ ಕೊಡ್ತೀರಿ, ಎಲ್ಲಿಗೆ ಸಾಗಿಸ್ತೀರಿ? ಕಬ್ಬು ಫಸ್ಟ್ ಎಲ್ಲ ಇದಕ್ಕೆ MPM ಕೊಡ್ತಾ ಇದ್ವಿ ಸರ್. ಈಗ MPM ನಿಂತೋದ್ಮೇಲೆ ಈಗ ಆಲೆಮನೆಗಳಿಗೆ ಕೊಡ್ತೀವಿ ಸರ್. ಹೇಗೆ ಆಲೆಮನೆಗಳಿಗೆ ಕೊಡೋದ್ರಿಂದ ಲಾಭ ಇದೆ ಅಂತೀರಾ? ಲಾಭ ಅಂತ ಏನಿಲ್ಲ ಸರ್, ಏನ್ ಬೆಲೆ ಇರುತ್ತ ಆ ಬೆಲೆ ಹಾಕಿ ಕೊಡ್ತಾರ ಅವ್ರು, ಟನ್ನಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಬೆಲೆ ಏನಿರುತ್ತ ಆ ಬೆಲೆ ಹಾಕಿ ಕೊಡ್ತಾರೆ. ಈಗ ಇದಿಷ್ಟು ಕೃಷಿಯನ್ನೆಲ್ಲ ನೀವು ಸಾವಯವ ಪದ್ಧತಿಯಲ್ಲಿ ಮಾಡ್ತಿದ್ರೋ, ರಾಸಾಯನಿಕಗಳನ್ನು ಬಳಸ್ತಿರೋ? ಸಾವಯವ ಪದ್ಧತಿ ಅಂತಂದ್ರೆ ನಮಗೆ ಇತ್ತೀಚೆಗೆ ನಾವು ಮಾಡ್ತಾ ಇರೋದು ಸರ್. ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ಇಷ್ಟು ದಿವಸ ನಾವು ಕೃಷಿಯನ್ನ ಅಳವಡಿಸ್ಕೊಂಡಿರೋದು ಸರ್. ಏನು ಯಾವ ರೀತಿ ಸಾವಯವ ಪದ್ಧತಿ ಅಂದ್ರೆ? ಸಾವಯವ ಪದ್ಧತಿ ಅಂದ್ರೆ ಎರೆಹುಳು ಗೊಬ್ಬರ ಮಾಡ್ತಕ್ಕಂಥದ್ದು. ಈ ಕಡ್ಡಿ ಕಸ ಗದ್ದೆನಲ್ಲಿ ವೇಸ್ಟೇಜ್ ಎಲ್ಲ ಬೆಳೆದಿರುತ್ತಲ್ಲ ಸರ್, ಹುಲ್ಲೆಲ್ಲ ಬೆಳೆದಿರುತ್ತೆ, ಗಿಡಗೆಂಟೆ ಎಲ್ಲ ಬೆಳೆದಿರುತ್ತೆ, ಅದನ್ನೆಲ್ಲ ರೋಟರಿ ಮೂಲಕ ಹೊಡೆದ್ಬಿಟ್ಟು ನೆಲಕ್ಕೆ ಕಸುವು ಮಾಡ್ತೀವಿ ಸರ್. ಆಮೇಲೆ ದ್ವಿದಳ ಧಾನ್ಯಗಳನ್ನ ಬೆಳೆದಾಗ ಅದು ತೇವಾಂಶನ ಹಿಡಿದಿಡುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಅಲಸಂದೆ ಹೆಸರು ಈ ತರದ್ದೆಲ್ಲ ಹಾಕಿ ಬೆಳೆಸ್ತೀವಿ ಸರ್. ಎರೆಹುಳು ತೊಟ್ಟಿ ಎಲ್ಲ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದೀವಿ ಸರ್. ಎಷ್ಟಾಗುತ್ತೆ ಸುಮಾರು ಎರೆಹುಳು ಗೊಬ್ಬರ ಇಡೀ ನಿಮ್ಮ ಬೇಸಾಯಕ್ಕೆ ಬೇಕಾದಷ್ಟೆಲ್ಲ ಮಾಡ್ಕೋತೀರಾ? ಎರೆಹುಳು ತೊಟ್ಟಿ ಮಾಡಿಸಿದೀವಿ ಸರ್, ಆದ್ರೆ ನಾವು ಅದನ್ನ ಉಪಯೋಗಿಸಿಲ್ಲ ಜಾಸ್ತಿನ, ಇನ್ ಮುಂದೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದೀವಿ ಸರ್. ಈಗ ಹಸಿರೆಲೆ ಗೊಬ್ಬರಕ್ಕಾಗಿ ಅಲಸಂದೆಯನ್ನೆಲ್ಲ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಏನ್ ಪ್ರಯೋಜನ? ಮಣ್ಣು ಫಲವತ್ತತೆ ಆಗೋದು, ನೀರ್ ಹಿಡಿದಿಟ್ಕೊಳ್ಳೋದು, ಅದ್ರ ಜೊತೆಗೆ ದ್ವಿದಳ, ಅದು ದ್ವಿದಳ ಧಾನ್ಯ ಅಂತಂದ್ರೆ ಎರಡು ಬೇಳೆ ಹಾಕ್ತಕ್ಕಂತ ಒಂದು ಧಾನ್ಯದಲ್ಲಿ ಸುಮಾರು ಪೌಷ್ಟಿಕಾಂಶಗಳು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಅದು ಬೇಸಿಗೆನಲ್ಲಿ ಈ ತರ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ ಬೇರ್ನಲ್ಲಿ ಗಂಟುಗಳು ಬರುತ್ತೆ, ಆ ಗಂಟುಗಳು ತೇವಾಂಶನ ಹಿಡ್ದಿಡುತ್ತೆ. ಆ ತೇವಾಂಶ ಹಿಡ್ದಿಡೋದ್ರಿಂದ ನಮ್ಮ ಅಡಿಕೆಗೆ ಆಗ್ಲಿ ಅಥವಾ ಕಬ್ಬಿಗೆ ಆಗ್ಲಿ, ಕಬ್ಬಿನ ಮಧ್ಯೆ ಹಾಕ್ಬಹುದು, ಆದ್ರೆ ಮತ್ತೆ ಬೇಸಾಯ ಒಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಕಲ್ಲ ಸರ್. ಏನಿದ್ರು ಕೊಚ್ಚಿ ಹಾಕ್ಬೇಕು, ಆದ್ರೆ ಆಳುಗಳು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಹಾಕೋದಿಲ್ಲ. ಆದ್ರೆ ತೋಟದಲ್ಲೆಲ್ಲ ಅಡಿಕೆ ತೋಟದಲ್ಲೆಲ್ಲ ಬೆಳೆಸ್ತಾರೆ ಸರ್, ಅಲಸಂದೆ ಹೆಸರು ತೊಗರಿ ಈ ತರ ಎಲ್ಲ ಹಾಕ್ಬಿಟ್ಟು ಕಾಯಿ ಬೇಕು ಅಂದ್ರೆ ಕೀಳ್ತಾರೆ, ಇಲ್ಲ ಅಂತಂದ್ರೆ ಕಸುವು ಆಗ್ಬೇಕು ಅಂತಂದ್ರೆ ಕಾಯಿ ಜೊತೆಗೇನೆ ರೋಟರಿ ಹೊಡೆಸ್ಬಿಡ್ತಾರೆ, ಅದು ಪುಡಿ ಆಗುತ್ತಲ್ಲ ಮಣ್ಣಿನ ಜೊತೆ ಸೇರ್ಕೊಳ್ಳುತ್ತೆ, ಆವಾಗ ಮಣ್ಣಿನ ಫಲವತ್ತತೆ ಪೋಷಕಾಂಶಗಳು ಹೆಚ್ಚಾಗಿ ದೊರಕುತ್ತೆ ತೋಟಗಳಿಗೆ. ನೀರಿನ ನಿರ್ವಹಣೆ ಎಲ್ಲ ತೋಟಕ್ಕೆ ಕಾಲುವೆ ಮೂಲಕ ಬಿಡ್ತೀವಿ ಸರ್. ನಾವು ಇಡೀ ತೋಟನ ನೆನೆಸ್ಬಿಡ್ತೀರಾ? ಹೌದು ಸರ್, ನೆನೆಸ್ತೇವೆ ಸರ್. ನೀರು ತುಂಬಾ ವೇಸ್ಟ್ ಆಗಲ್ಲೇನ್ರಿ? ವೇಸ್ಟ್ ಆಗುತ್ತೆ ಸರ್, ಇನ್ ವೇಸ್ಟ್ ಆಗಿ ಹೋಗುತ್ತೆ ಅನ್ನೋದ್ರಲ್ಲಿ ಇನ್ ಕಾಲ್ಭಾಗ ನೀರಿದೆ ಅನ್ನೋದ್ರಲ್ಲಿ ನೀರ್ ಕಟ್ ಮಾಡ್ಬಿಡ್ತಾರೆ ಸರ್, ಅದು ಕವರ್ ಆಗುತ್ತೆ ಅಷ್ಟಕ್ಕೂ. ಅಂದ್ರೆ ಹೆಚ್ಚು ದಿನ ನಿಲ್ಸಲ್ಲ, ನೀರ್ ಹಾಯವರಿ ಮಾಡಿ ತಕ್ಷಣ ಬಿಟ್ಬಿಡ್ತೀರ ಅಷ್ಟೇನಯ್ಯ? ಹೌದು ಸರ್, ಸಿಮೆಂಟ್ ಕಾಲುವೆಗಳು ಈ ಕಾಮಗಾರಿ ಆಗೋದಕ್ಕಿಂತ ಫಸ್ಟ್ ಮಣ್ಣಿನ ಕಾಲುವೆಗಳೇ ಇತ್ತು, ಆ ಕಾಲುವೆಗಳಲ್ಲಿ ನೀರು ಹೋಗೋದು ಸ್ವಲ್ಪ ನಿಧಾನ ಆಗ್ತಾ ಇತ್ತು, ಈಗ ಸಿಮೆಂಟ್ ಕಾಲುವೆ ಮಾಡಿರೋದ್ರಿಂದ ಉಪಯೋಗ ಆಗಿದೆ ರೈತಾಪಿ ಜನಕ್ಕೆ. ಮೇಲಾಗಿ ಒಂದ್ ಎಕರೆ ನೀರ್ ಹಾಸ್ಬೇಕು ಅಂತ ಅಂದ್ರೆ ಒಂದಿನ ಅಗಲೆಲ್ಲ ಹಿಡಿತಾ ಇತ್ತು, ಈಗ ಸರಾಗವಾಗಿ ಹೋಗೋದ್ರಿಂದ ನೀರು ಬೇಗನೆ ನೀರ್ ಹಾಸಿ ಮುಗಿಸ್ತಾರೆ ಸರ್. ಇನ್ನು ಭತ್ತ ಎಷ್ಟೆಕರೆ ಬೆಳಿತಿದ್ರಿ? ಭತ್ತ ನಾವೊಂದ್ ಎಕರೆ ಭತ್ತ ಮಾಡ್ತಾ ಇದ್ವಿ ಸರ್, ಉಳಿದಿದ್ದೆಲ್ಲ ಗುತ್ತಿಗೆ ಕೊಟ್ಟಿದ್ವಿ, ಈಗ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಗುತ್ತಿಗೆ ಹಾಕಿದೀವಿ ಸರ್, ಹಾಗಾಗ್ಬಿಟ್ಟು ಬೆಳಿತಾ ಇಲ್ಲ ಈ ಸರಿ. ಈ ವರ್ಷ ಒಂದೂವರೆ ಎಕರೆ ಮಾಡೋಣ ಅಂತ ಇದೀವಿ ಸರ್. ಮತ್ತೆ ಪುನಃ ಮಾಡೋಣ ಅಂತಿದ್ರಿ ಯಾಕೆ? ಈಗ ಹಸುಗಳಿಗೆ ಮೇವಿಲ್ಲ, ಮೇಲಾಗಿ ಊಟಕ್ಕೆ ಭತ್ತ ಬೇಕು, ಹಾಗಾಗ್ಬಿಟ್ಟು ಮಾಡೋಣ ಅಂತ ಸರ್. ಎಷ್ಟು ಹಸುಗಳಿದೆ? ಎರಡು ಹಸು ಇದೆ ಸರ್. ಹಸು ಹಾಲು ಮನೆ ಉಪಯೋಗಕ್ಕೋ ಅಥವಾ ಡೈರಿಗೂ ಹಾಕ್ತೀರಾ? ಮನೆ ಉಪಯೋಗಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಜಾಸ್ತಿ ಆಯ್ತು ಅಂದ್ರೆ ಹಾಕ್ತಿವಿ, ಇಲ್ಲ ಅಂದ್ರೆ ಮನೆಗೆ ಉಪಯೋಗಿಸ್ತೀವಿ ಸರ್. ಮತ್ತೆ ಸಗಣಿ ಕಾಂಪೋಸ್ಟ್ ಮಾಡ್ತೀರಾ ಅಥವಾ ನೇರವಾಗಿ ಸಗಣಿ ಗೊಬ್ಬರನೇ ಹಾಕ್ಬಿಡ್ತೀರಾ? ಇಲ್ಲ ಸರ್, ಕಾಂಪೋಸ್ಟ್ ಮಾಡಿ ತಿಪ್ಪೆ ಒಂದು ದೊಡ್ಡ ಗುಂಡಿ ಮಾಡ್ಬಿಟ್ಟಿದಾರೆ ನಮ್ಮ ಅವರು, ಆ ಗುಂಡಿಗೆ ಹಾಕ್ತಿವಿ, ಒಂದು ವರ್ಷಕ್ಕೊಂದ್ಸರಿ ಎರಡು ವರ್ಷಕ್ಕೊಂದ್ಸರಿ ಏರ್ಸಿ ಹಾಕ್ತಿವಿ ಸರ್ ತೋಟ. ಒಳ್ಳೇದು ಸುಜಾತಮ್ಮನವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವ ಈ ಕುರಿತು ಸೀಗೆ ಬಾಗಿಯ ನೀರು ಬಳಕೆದಾರರ ಸಂಘದ ಸದಸ್ಯರಾದ ಪುಟ್ಟಮ್ಮ, ಸುಜಾತಮ್ಮ ಮತ್ತು ಹೆಚ್ಕೆ ಶಾಂತಪ್ಪ ಅವರೊಡನೆ ಮಾತುಕತೆಯನ್ನು ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.